ಕೇಳಿದರೆ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ, ರೈತ ಎಂದು ಸ್ವಾರ್ಥಿ ಅಲ್ಲ. ರೈತ ಬಂಧವರೇ, ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿಯಿಂದ ಸಂಜೆಯ ಕಿಸಾನ್ ವಾಣಿಯಲ್ಲಿ ಕೃಷಿ ಸಂಬಂಧಿ ಉಪಯುಕ್ತ ಕಾರ್ಯಕ್ರಮಗಳು ಬಿತ್ತರವಾಗುತ್ತಿವೆ. ಕಾಫಿ, ಕಾಳುಮೆಣಸು, ಏಲಕ್ಕಿ, ಭತ್ತ, ಅಡಿಕೆ, ತಾಳೆ, ರಬ್ಬರ್, ಗೋಡಂಬಿ, ಶುಂಠಿ, ಹೈನುಗಾರಿಕೆ, ಹಂದಿ ಸಾಕಾಣಿಕೆ, ತರಕಾರಿಗಳ ಬೇಸಾಯ, ಬೆಳೆಗಳಲ್ಲಿ ಕೀಟರೋಗಗಳ ನಿಯಂತ್ರಣ, ಜೇನು ಸಾಕಾಣಿಕೆ, ಹೀಗೆ ರೈತರ ಅನುಭವಗಳು, ಕೃಷಿ ನಿರತ ಮಹಿಳೆಯರ ಮಾತುಗಳು, ತಜ್ಞರ ಸಲಹೆಗಳು ಮೂಡಿಬರುತ್ತಿವೆ. ನೀವು ಕೇಳಿ ಇತರರಿಗೂ ತಿಳಿಸಿ. ಸಂಜೆ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗುತ್ತಿದೆ. ಇದಕ್ಕಾಗಿ ಸಂಪರ್ಕಿಸಲು ಸಂಖ್ಯೆ 08272200006. ನಾನು ನಿಮ್ಮೊಂದಿಗೆ ಗಣೇಶ್ ಮಾತಾಡ್ತಾ ಇದ್ದೀನಿ. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಕೃಷಿಯ ಬಗ್ಗೆ ಹೆಚ್ಚು ಹೆಚ್ಚು ತಿಳುವಳಿಕೆ ತಗೊಳ್ಳೋಣ, ರೈತರ ಅನುಭವಗಳನ್ನು ಹಂಚಿಕೊಳ್ಳೋಣ. ರೈತರು, ರೈತರ ಮಕ್ಕಳು, ಮಹಿಳೆಯರು ಎಲ್ಲರೂ ಸಹ ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಮೊದಲನೇ ಕರೆಯಲ್ಲಿ ಯಾರಿದ್ದಾರೆ ಅಂತ ನೋಡೋಣ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ? ನಾನು ಪುತ್ತೂರಿನಿಂದ ತಿಮ್ಮಪ್ಪ ಮಾತಾಡಿದ ಸರ್. ಪುತ್ತೂರಿನಿಂದ ತಿಮ್ಮಪ್ಪನವರು? ಹೌದು ಸರ್. ಹೇಗಿದ್ದೀರಿ ತಿಮ್ಮಪ್ಪನವರು? ನಾವು ಚೆನ್ನಾಗಿ ಸರ್, ಚೆನ್ನಾಗಿದ್ದೇವೆ ಸರ್. ನೀವೆಲ್ಲ ಹೇಗಿದ್ದೀರಿ ಸರ್? ಪರವಾಗಿಲ್ಲ ಒಂದ್ ಮಟ್ಟಿಗೆ. ನೀವು ಸಾಧಾರಣ ಕರೆ ಮಾಡ್ತಾ ಇರ್ತೀರಿ ಅಲ್ವಾ? ಹೌದು ಸರ್, ಕೃಷಿ ರಂಗ ಅಂದ್ರೆ ನನಗೆ ಪಂಚಪ್ರಾಣ. ಎಲ್ಲಾ ಕಾರ್ಯಕ್ರಮಗಳಿಗಿಂತಲೂ ಕೃಷಿ ರಂಗ ಅಂತ ಹೇಳಿದ್ರೆ ಖುಷಿ ಆಗ್ತದೆ ಸರ್. ಹೌದಲ್ಲ? ಹೌದೌದು, ಅಂದ್ರೆ ಕೃಷಿಯಲ್ಲಿ ನನಗೆ ಬಾರಿ ಇಷ್ಟ ಸರ್. ಎಷ್ಟೊತ್ತವರೆಗೂ ರೇಡಿಯೋ ಕೇಳ್ತೀರಿ ತಿಮ್ಮಪ್ಪನವ್ರೆ? ನಾವು ಸಾಧಾರಣ ಒಂದು 6 ಗಂಟೆಯಿಂದ ಇದು ಇದಾಗ್ತದಲ್ಲ, ಮಡಿಕೇರಿ ಆನ್ ಆಗ್ತದಲ್ಲ, ಅಷ್ಟರಿಂದ ಸಾಧಾರಣ ಒಂದು 10 ಗಂಟೆವರೆಗೆ ಕೇಳ್ತೇವೆ ಸರ್. ಮತ್ತೆ ನಿದ್ದೆ ಬರುವಾಗ ಸರಿ ಸರಿ. ಎಂತ ಕೃಷಿ ಜಮೀನ್ ಏನಾದ್ರು ಇದೆಯಾ ನಿಮಗೆ, ಅಥವಾ ನೀವು ಬೇರೆ ಕಡೆ ಕೆಲಸ? ನನ್ನ ಹೆಂಡತಿಯ ಪಾಲಿನಲ್ಲಿ ಒಂದು 2 ಎಕರೆ ಜಾಗ ಉಂಟು ಸರ್. ಮತ್ತೆ ಅದರಲ್ಲಿ ಅಡಿಕೆ, ತೆಂಗು, ಬಾಳೆ, ಕೊಕ್ಕ, ಗೇರು ಬೀಜ ಎಲ್ಲ ಇದೆ ಸರ್. ಮತ್ತೊಂದು ಕಾಣಾಜಿ ಅಂತೆ, ರಾಮ್ಪತ್ರೆ ಅಂತ ಹೇಳ್ತಾರಲ್ಲ, ಅದು ಕೂಡ ಉಂಟು. ಯಾವ್ದಕ್ಕೆ ಬಳಸ್ತಾರೆ ರಾಮ್ಪತ್ರೆ? ಅದು ಎಂತ ಸರ್? ರಾಮಪತ್ರ ಅಂತ ಹೇಳುವಂತ ವಿಚಾರದಲ್ಲಿ ಯಾವ್ದಕ್ಕೆ ಬಳಸ್ತಾರೆ ಅದನ್ನ ಅಂತ, ಏನ್ ಔಷಧಿ? ಅದು ಅಂಗಡಿಗೆ ಕೊಡ್ತಾರೆ ಸರ್, ಅದು ಕಲ್ಲರಿಗೆ ಹೋಗ್ತದೆ ಅಂತ ಹೇಳ್ತಾರೆ ಸರ್. ಸರಿ, ಪೈಂಟ್ ತಯಾರಿಕೆ ಮಾಡ್ಲಿಕ್ಕೆ ಹೋಗ್ತದೆ ಅಂತ ಹೇಳ್ತಾರೆ. ಸರಿ, ಹೌದು. ಇದು ಈಗ ಏನ್ ನಡೀತಾ ಇದೆ ಕೃಷಿಯಲ್ಲಿ, ಏನ್ ಚಟುವಟಿಕೆ ಮಾಡ್ತಾ ಇದಾರೆ ನಿಮ್ಮ ಪುತ್ತೂರಲ್ಲಿ? ಉತ್ತರಲ್ಲಿ ಈಗೇನಿಲ್ಲ ಸರ್, ಈಗ ನೀರು ಹಾಕುದು ಇನ್ನು, ಈಗ ಅಡಿಕೆ ತೆಗೆಯುವುದೆಲ್ಲ ಆಯ್ತು ಮೊನ್ನೆವರೆಗೆ. ಮತ್ತೆ ಇನ್ನು ಇದು ಇನ್ನು ಮಳೆ ಬರುವಾಗ ಇದು ಮದ್ದು ಬಿಡ್ಲಿಕ್ಕೆ ಉಂಟು. ಮದ್ದು ಬಿಡ್ಲಿಕ್ಕೆ ಮತ್ತೆ ಬಿಡಕ್ಕೆ ಈಗ ಯಾವಾಗ್ಲೂ ನೀರು ಬಿಡುದು ಅಷ್ಟೇ, ಒಂದು ಬೆಳಿಗ್ಗೆ ಎಲ್ಲ ಬೆಳಿಗ್ಗೆ ಕರೆಂಟ್ ಇರುವಾಗ ಬೆಳಿಗ್ಗೆ ಮತ್ತು ಸಂಜೆ ಹೀಗೆ ನೀರು ಬಿಡುದು. ನೀರು ಬಿಡೋದಲ್ಲ, ಹೌದು, ಮತ್ತೆ ಇನ್ನು ಅದರ ಬುಡ ಬಿಡಿಸಿ ಅದಕ್ಕೆ ಗೊಬ್ಬರ ಎಲ್ಲ ಹಾಕ್ಬೇಕಾದ್ರೆ ನಾವೊಂದು ಚೆನ್ನಾಗಿ ಒಂದು ನಾಲ್ಕು ಮಳೆ ಬರಬೇಕು. ಮಳೆ ಬಂತ ಒಂದಾದ್ರು? ಹಾ, ಮೊನ್ನೆ ಶನಿವಾರ ಒಂದು ಬಂತು ಸರ್. ಜೋರಾಗಿ ಬಂತ? ಹಾ, ಅದು ಜೋರು ಒಳ್ಳೆ ಮಳೆ ಬಂದಿದೆ ಸರ್. ಮತ್ತೆ ನಿನ್ನೆ ಸ್ವಲ್ಪ ತುಂತುರು ಮಾತ್ರ ಬಂದದ್ದು. ಖುಷಿ ಆಯ್ತು ಎಲ್ಲರಿಗೂ ಮಳೆ ಬಂದಿದಲ್ಲ? ಹಾ, ಖುಷಿ ಆಯ್ತು ಸರ್. ಮತ್ತೆ ಇದರಲ್ಲಿ ಎಲ್ಲ ಧೂಳು ಉಂಟಲ್ಲ, ಗಿಡಗಳ ಎಲೆಗಳಲ್ಲೆಲ್ಲ ಇದು ಧೂಳು ನಿಲ್ತದಲ್ಲ, ಅದೆಲ್ಲ ಕ್ಲೀನ್ ಆಗಿ ಈಗ ಹಸಿರು ಹಸಿರು ಕಾಣ್ತಾ ಉಂಟು. ಸರಿ, ಈಗ ನಿಮಗೆ ಆಧಾರ್ ಕಾರ್ಡ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಆಯ್ತು ಸರ್. ಆಧಾರ್ ಕಾರ್ಡ್ ನಮ್ಮಲ್ಲೆಲ್ಲ ಇರುತ್ತಲ್ಲ, ನೋಡಿದಿರಿ ತಾನೆ? ಹೌದು. ಈ ಆಧಾರ್ ಗುರುತು ಕಾರ್ಡ್ ಇದೆಯಲ್ಲ, ಹೌದು, ಅದರಲ್ಲಿ ಎಷ್ಟು ಸಂಖ್ಯೆಗಳನ್ನ ಬಳಸಿರ್ತಾರೆ ಅಥವಾ ಹೊಂದಿರುತ್ತೆ ಆಧಾರ್ ಕಾರ್ಡ್? ಎಷ್ಟು ಸಂಖ್ಯೆ? ಅದರಲ್ಲಿ 11 ಸಂಖ್ಯೆ ಇರ್ತದೆ. ಇನ್ನೂ ಸರಿ ಮಾಡಬೇಕು. 12. ಹನ್ನೆರಡು ಸಂಖ್ಯೆ ಇರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ತೆಗೆದ್ರೆ ನಿಮ್ಮ ಸಂಖ್ಯೆ 12 ಇರುತ್ತೆ. ಅದು ಒತ್ತಿದ ತಕ್ಷಣ ನಿಮ್ದು ಎಲ್ಲಾ ವಿವರಗಳೆಲ್ಲ ಬರುತ್ತೆ. ಈಗ ತೊಂದ್ರೆ ಇಲ್ಲ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಬ್ಯಾಂಕ್ ಅಕೌಂಟ್, ಮತ್ತೆ ರೇಷನ್, ಎಲ್ಲ, ಮತ್ತೆ ನಮ್ಮ ಆರೋಗ್ಯದ ಬಗ್ಗೆ ಯಾವುದಕ್ಕೂ ಅದೊಂದು ನಂಬರ್ ಒತ್ತಿದ್ರೆ ಆಯ್ತು, ನಮ್ಮ ಡೀಟೇಲ್ ಫುಲ್ ಬರ್ತದೆ. ಉತ್ತರ ಸರಿ ಆಯ್ತು ತಿಮ್ಮಪ್ಪನವರೇ. ರೇಡಿಯೋ ಕೇಳ್ತಾ ಇರಿ, ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ. ಕರೆಗಾಗಿ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ ಯಾರಿದ್ದಾರೆ ಅಂತೇಳಿ. ಆಯ್ತು, ಥ್ಯಾಂಕ್ ಯು ಸರ್. ಕೇಳುಗರೆ, ತಿಮ್ಮಪ್ಪನವರು ಪುತ್ತೂರಿಂದ ಕರೆ ಮಾಡಿ ಆಧಾರ್ ಕಾರ್ಡ್ ನಲ್ಲಿ ಎಷ್ಟು ಸಂಖ್ಯೆ ಹೊಂದಿದೆ ಅನ್ನೋಕೆ ಉತ್ತರ ಸರಿ ಹೇಳಿದ್ದಾರೆ. ಎಲ್ಲರೂ ಸಹ ರೇಡಿಯೋ ಕೇಳ್ತಾ ಇರೋ ಕೃಷಿ ಬಂಧುಗಳು, ಹಾಗೆ ರೈತ ಮಹಿಳೆಯರು, ರೈತರು ಕರೆ ಮಾಡಿ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಬಹುದು. ಇದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆ 08-2-2-0-0-0-6. ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ಮಾತಾಡಿ. ನಮಸ್ತೆ. ನಮಸ್ತೆ, ಎಲ್ಲಿಂದ? ಶಿವನಂಜು ಮಾತಾಡ್ತಾ ಇದ್ದೀನಿ ಸರ್, ಮಡಿಕೇರಿಯಿಂದ. ಶಿವನಂಜು ಮಡಿಕೇರಿಯಿಂದ ಸರ್, ಮೊದಲು ಮಂಗಳೂರಿಂದ ಮಾತಾಡ್ತಾ ಇದ್ನಲ್ಲ. ಹಾ, ಶಿವನಂಜುನಾ? ಹಾ, ಇಲ್ಲಿಗೆ ಬಂದಿದ್ದೀರಿ ಇವಾಗ? ಹೌದು ಸರ್, ಮಡಿಕೇರಿಯಲ್ಲಿ ಇದ್ದೀನಿ ಸರ್, ಮಡಿಕೇರಿಯಿಂದ ಮಾತಾಡ್ತಾ ಇದ್ದೀನಿ ಸರ್. ಕೃಷಿ ಬಗ್ಗೆ ಏನ್ ಆಸಕ್ತಿ ಇದೆ, ಏನ್ ತೋಟ ಏನಾರು ಇದೆಯಾ ನಿಮಗೆ? ಸರ್, ಕೃಷಿ ಬಗ್ಗೆ ಅಂತಂದ್ರೆ ನಮ್ಗೆ ಹುಣಸೂರಲ್ಲಿ ಇದೆ ಸರ್, ಹುಣಸೂರಲ್ಲಿ ಇದೆ. ಎಂತ ಜಮೀನ್ ಮಾಡಿದಿರಿ, ಏನಿದೆ ಅದರಲ್ಲಿ? 2 ಎಕರೆ ಇದೆ ಸರ್, 2 ಎಕರೆ ಇದೆ. ಅಣ್ಣ ಬೆಳಿತಾರೆ, ಹೊಗೆ ಸೊಪ್ಪು ಬೆಳಿತಾರೆ ಅಣ್ಣ. ಅಣ್ಣ, ನೀವು ಕೆಲಸದಲ್ಲಿ ಇದೀರಾ ಅಲ್ವಾ, ಏನ್ ಕೆಲಸ ಮಾಡ್ತಾ ಇದೀರಿ? ಹೌದೌದು ಸರ್, ಹೌದೌದು ಸರ್. ಏನ್ ಕೆಲಸ ನಿಮ್ಗೆ? ಸರ್, ನಾನು ಅದೇ ಫುಡ್ ಇದ್ರಲ್ಲಿ ರೇಷನ್ ಕಾರ್ಡ್. ಎಲ್ಲಿ ಕೆಲಸದಲ್ಲಿ ಇದೀರಿ ಸರ್? ಮಡಿಕೇರಿನಲ್ಲೇ ಇದೀವಿ ಸರ್. ಮಡಿಕೇರಿನಲ್ಲೇ ಇದ್ದೀರಾ? ಮನೆ ಸುತ್ತ ಜಾಗ ಏನಾರು ಇದೆಯಾ? ಸ್ವಂತ ಮನೆ ಹೊಂದಿದ್ದೀರಾ ಅಥವಾ ಬಾಡಿಗೆ ಮನೆ? ಸ್ವಂತ ಮನೆ ಇಲ್ಲ ಸರ್, ಬಾಡಿಗೆ ಮನೆ. ಇಲ್ಲಿ ಬಾಡಿಗೆ ಮನೆ. ಅಲ್ಲೇನಾದ್ರು ಸಣ್ಣ ಪುಟ್ಟ ಕೃಷಿ ಚಟುವಟಿಕೆ ಮಾಡ್ತೀರಾ? ಇಲ್ಲ ಸರ್, ಏನು ಮಾಡ್ಲಿಲ್ಲ ಇನ್ನು. ಈಗ ಹೊತ್ತಾಗ ಬಂದ್ರೆ ಸರ್, ಇಲ್ಲಿ ಈಗ ಒಂದು ತಿಂಗಳಾಗಿ ಏನೋ ಬಂದಿ ನಾವು. ಹೂವಿನ ಗಿಡ, ಹಣ್ಣಿನ ಗಿಡ, ಅದು ಇದು ಎಲ್ಲ ಮಾಡ್ಬೇಕಷ್ಟೇ. ಮಾಡ್ಬೇಕು ಸರ್. ಜಾಗ ಎಲ್ಲ ಇದೆಯಾ ಸುತ್ತಮುತ್ತ? ಇದೆ ಸರ್, ಅಂದ್ರೆ ಮನೆ ಬಾಡಿಗೆ ಸ್ವಲ್ಪ ಕಾಸ್ಟ್ಲಿ ಆಗೋಯ್ತು ಸರ್, ಇಲ್ಲಿ 9.5 ಆಗೋಯ್ತು. ಸರಿ, ಸಿಗ್ಲಿಲ್ಲ ಸರ್ ಮನೆಗಳು ಮಡಿಕೇರಿಯಲ್ಲಿ. ಇಲ್ಲೇ ನಮ್ಗೆಲ್ಲಾರು LIC ರೋಡ್ ಅಲ್ಲ ಅಥವಾ ಇನ್ನೆಲ್ಲಾರು ಸಿಕ್ಕಿದ್ರೆ ಅನುಕೂಲ ಆಗ್ತಿತ್ತು. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ವಿ ಸರ್, ಅರೆಭಾಷೆ ವಾರ್ತೆ ಕೇಳ್ತೀವಿ, ಪ್ರತಿಯೊಂದು ಕಾರ್ಯಕ್ರಮನು ನಾವು ಕೇಳ್ತೀವಿ. ಈಗ ಹುಣಸೂರು ಸಂಬಂಧಿ ರಸಪ್ರಶ್ನೆ ಕಾರ್ಯಕ್ರಮನು ಸಹಿತ ನಾವು ಪ್ರತಿ ಮಂಗಳವಾರನು ಕೇಳ್ತೀವಿ ಸರ್. ಈ ಹುಣಸೂರಲ್ಲಿ ಜಮೀನು ಹೇಳಿದ್ರಲ್ಲ, ಅಲ್ಲಿ ನೀವೇ ಹೋಗಿ ಮಾಡಿಸ್ತೀರಾ ಅಥವಾ ನಿಮ್ಮ ಕುಟುಂಬದವ್ರು ಮಾಡ್ತಾರೆ? ಇಲ್ಲ, ಅಣ್ಣ ಮಾಡ್ತಾರ, ಅಣ್ಣ ಉಸ್ತುವಾರಿ ಅಲ್ಲಿ, ಅಣ್ಣ ಉಸ್ತುವಾರಿ ಹೋಗ್ತಿದ್ದಾರೆ. ನೀವು ಹೋಗಿ ಭಾಗವಹಿಸೋದೆಲ್ಲ ಇದೆಯಾ ಏನಾದ್ರು? ಭಾಗವಹಿಸೋದು ಏನಿಲ್ಲ ಸರ್, ಏನಿಲ್ಲ. ಏನಿಲ್ಲ, ತಂಬಾಕು ಬೆಳಿತೀವಿ, ಸ್ವಲ್ಪ ಶುಂಠಿ ಗಿಂಟಿ ಬೆಳಿತಾರೆ, ಸಣ್ಣ ಪುಟ್ಟ ತರಕಾರಿಗಳು ಬೆಳಿತಾರೆ. ಈ ತರ ಎಲ್ಲ ಬೆಳಿತೀವಿ ಸರ್, ಟೊಮೆಟೊ ಬೆಳಿತೀವಿ. ತಂಬಾಕು ಬೆಳೆದ್ರೆ ಒಳ್ಳೇದ ಹಾಳ, ಏನ್ ಹೇಳ್ತೀರಿ? ಇಲ್ಲ, ತಂಬಾಕು ಬೆಳೆ ಸರಿಯಲ್ಲ ಸರ್. ತಂಬಾಕು ಆರೋಗ್ಯಕ್ಕೆ ಹಾನಿಕರ ಅಲ್ವಾ ಸರ್, ಏನೇ ಆದ್ರೂ? ಆದ್ರೂ ಈಗ ಲಾಭ ದೃಷ್ಟಿ ನೋಡಿದ್ರೆ ತಂಬಾಕು ಬೇಕು ಅಂತೀರಿ ಅಲ್ವಾ? ಬೇಕು ಅಂತ ಅನ್ನಿಸ್ತದೆ ಅಷ್ಟೇ, ಬರೀ ಬೆಳಿತಾ ಇದಾರೆ ಅಷ್ಟೇ. ಈಗ ನಮ್ಮ ದೇಶದ ತಂಬಾಕು ನಮ್ಮ ದೇಶದಲ್ಲಿ ಉಪಯೋಗ ಅಥವಾ ಬೇರೆ ದೇಶಕ್ಕೆ ಹೋಗುತ್ತೆ ಏನಾದ್ರು ತಿಳ್ಕೊಂಡಿದ್ದೀರ ವಿಚಾರ? ತಂಬಾಕು ಅದೇ ಇಲ್ಲಿ ನಮ್ಗೆ ಗೊತ್ತಿರಂಗೆ ಹುಣಸೂರು, ಪಿರಿಯಾಪಟ್ಟಣ, ಶಿವಮೊಗ್ಗದಲ್ಲಿ ಬೆಳಿತಾ ಇದಾರೆ ಸರ್. ಈ ಮೂರು ಬೆಳಿತಾ ಇದಾರೆ ಅಂತ ಒಂದು ಮಾಹಿತಿ ಇದೆ ಸರ್ ನನಗೆ. ಅವೆಲ್ಲ ಎಲ್ಲಿಗೆ ಹೋಗ್ತದೆ ಗೊತ್ತಾಗ್ತದೆ ಎಲ್ಲ ಒಣಗಿಸಿ ಆದ್ಮೇಲೆ? ಅವೆಲ್ಲ ಮಾಮೂಲಿ ಇದು ಬೋರ್ಡ್ನವ್ರು ತಗೊಂಡೋಗ್ತಾರೆ ಸರ್. ಟೊಬ್ಯಾಕೋ ಬೋರ್ಡ್ ಅವರ ತಗೊಂಡೋಗ್ತಾರೆ. ಸರಿ. ಸರಿ, ಈಗ ಇನ್ನು ಮುಂದೆ ಕಾರ್ಯಕ್ರಮಗಳನ್ನು ಕೇಳ್ತೀವಿ ಸರ್, ತುಂಬಾ ಚೆನ್ನಾಗಿ ಕೇಳ್ತಾ ಇರ್ತೀವಿ. ಪ್ರತಿ ಮಂಗಳವಾರ ಖುಷಿ ಸಂಬಂಧಿ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ ಸರ್. ಸರಿ ಸರಿ, ಹಾಗೆ ಉತ್ತಮವಾಗಿ ಬರ್ತಾ ಇದೆ ಸರ್. ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಕೇಳಿ ಸರ್. ಭಾರತದ ನೋಟುಗಳ ಮೇಲೆ ಅದರ ಮುಖಬೆಲೆಯನ್ನು ಎಷ್ಟು ಭಾಷೆಗಳಲ್ಲಿ ಮುದ್ರಿಸಲಾಗುತ್ತದೆ ಅಂತ ಹೇಳ್ಬಹುದಾ ಸರ್? ಅದು ಸರ್ 17. ಹದಿನೇಳು, ಸರಿಯಾದ ಉತ್ತರ ಹೇಳಿದಿರಿ. ಹದಿನೇಳು ಭಾಷೆ. ನೋಟ್ ನೋಡ್ಕೊಂಡು ಏನಾರು ಹೇಳ್ತಾ ಇದ್ದೀರಾ? ಏನಿಲ್ಲ ಸರ್, ಏನಿಲ್ಲ ಏನಿಲ್ಲ ಏನಿಲ್ಲ ಏನಿಲ್ಲ ಸರ್, ಒಂದು ಅಂದಾಜ ಮೇಲೆ ಹೇಳಿದೆ. ಹದಿನೇಳು ಭಾಷೆಗಳಲ್ಲಿ ಮುದ್ರಣವಾಗಿದೆ ಭಾರತ. ಹದಿನೇಳು ಭಾಷೆನಲ್ಲಿ ಇದು ಇದಿರ್ತದೆ ಸರ್. ಯಾವುದೇ ನೋಟ್ ತಗೊಂಡ್ರು ಹದಿನೇಳು ಭಾಷೆಯಲ್ಲಿ ಮುದ್ರಣ ಆಗಿರುತ್ತೆ. ಆಯ್ತು, ನಿಮ್ಮ ಕೃಷಿ ಚಟುವಟಿಕೆಯನ್ನ ನಿಮ್ಮ ವಿಶ್ರಾಂತಿ ದೀವನದಲ್ಲಾರು ಭಾಗವಹಿಸಿ ಅದರಲ್ಲಿ ವಿಶೇಷತೆಯನ್ನು ಪಡ್ಕೊಳ್ಳಿ. ಕರೆಗಾಗಿ ಧನ್ಯವಾದ. ಆಯ್ತು, ಧನ್ಯವಾದಗಳು ಶಿವನಂಜು. ಕೇಳುಗರೆ, ಇದುವರೆಗೂ ಮಡಿಕೇರಿಯಿಂದ ಶಿವನಂಜು ಅವರು ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಂಡ್ರು. ಬಹಳ ದೂರ ದೂರಲ್ಲಿ ಹುಣಸೂರಲ್ಲಿ ಅವರ ಜಮೀನು ಇದೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ ಸರ್. ಚಂದ್ರು ಸರ್. ಚಂದ್ರು ಮಂಡ್ಯದಿಂದನೇನ್ರಿ? ಹೌದು ಸರ್, ಮಂಡ್ಯದಿಂದ ಸರ್. ಬಹಳ ಆಸಕ್ತಿ ಇಟ್ಟು ಫೋನ್ ಮಾಡ್ತಾ ಇರ್ತೀರಿ. ಹೇಗಿದೆ, ಏನ್ ಮಾಡ್ತಾ ಇದ್ದೀರಿ ಚಂದ್ರು ಅವ್ರೆ? ಈಗ ಕೃಷಿ ಮಾಡ್ತೀವಿ ಸರ್. ಕಬ್ಬು. ಏನ್ ಕೃಷಿ, ಏನ್ ಮಾಡ್ತಾ ಇದ್ದೀರಿ? ಕಬ್ಬು, ಭತ್ತ, ರಾಗಿ, ಹುಲ್ಲು ಎಲ್ಲ ಬೆಳಿತೀವಿ ಸರ್. ಹೊಲದ ಬೆಳೆಗಳು ಹಾಕ್ತೀವಿ. ಎಷ್ಟು ವರ್ಷ ಚಂದ್ರು ಅವ್ರೆ ನಿಮಗೆ ಈಗ? ಸರ್ ನನಗೆ 32-33 ಆಗುತ್ತೆ. ನಿಮ್ಮ ಧ್ವನಿ ಕೇಳಿದ್ರೆ ಸ್ವಲ್ಪ ವಯಸ್ಸಾದವರ ಧ್ವನಿ ರೀತಿ ಕೇಳ್ತಾ ಇದೆ. ಈಗ ಈಗ ಕಬ್ಬು ಕಟಾವೆಲ್ಲ ಆಗೋಯ್ತಾ? ಇಲ್ಲ ಸರ್, ಇವಾಗ ಅಲ್ಲ, 6 ತಿಂಗಳು ಆಗೈತೆ ಸರ್, ಇನ್ನು 6 ತಿಂಗಳು. ಈ ಸರ್ತಿ ಕೃಷಿಯಲ್ಲಿ ಲಾಭ ಆಯ್ತಾ? ಈ ಸರ್ತಿ ಪರವಾಗಿಲ್ಲ ಸರ್. ಪರವಾಗಿಲ್ಲ, ಎಲ್ಲಾ ಫ್ಯಾಕ್ಟ್ರಿಗಳು ಓಡ್ಬಿಟ್ರೆ ಚೆನ್ನಾಗಿ ಹೋಗ್ತಾ ಇದೆ. ಕೊರೋನಾ ಎಲ್ಲ ಕಮ್ಮಿ ಆಗಿದೆ. ಹೌದು ಸರ್, ಚೆನ್ನಾಗಿ ಓಡ್ಬೇಕು ಸರ್. ಕೊರೋನಾ ಬಂದಾಗೆಲ್ಲ ಸ್ವಲ್ಪ ನಷ್ಟ ಇಷ್ಟ ಏನಾರ ಆಯ್ತಾ ನಿಮಗೆ? ಇಲ್ಲ ಸರ್, ಇಲ್ಲ ನಷ್ಟ ಏನಾಗಿಲ್ಲ ಅಲ್ವಾ? ಲೇಟ್ ಮಾಡಿದ್ರೆ ನಷ್ಟ ಆಯ್ತದೆ ಸರ್. ಇವಾಗ 1 ವರ್ಷ 12 ತಿಂಗಳು 13 ತಿಂಗಳು 14 ತಿಂಗಳು ಗಂಟ ಸರಿ, ಆಮೇಲೆ 18 ತಿಂಗಳು 20 ತಿಂಗಳಾದ್ರೆ ಕಬ್ಬಾಗ್ಬಿಡ್ತದೆ ಸರ್. ಈಗ ಸರಿ, ನಿಮ್ಗೆ ಕವನಗಳ ಬಗ್ಗೆ ಸಾಹಿತ್ಯಗಳ ಬಗ್ಗೆ ಏನಾದ್ರು ತಿಳ್ಕೊಂಡಿದ್ದೀರಾ? ಇಲ್ಲ ಸರ್. ಇಲ್ಲ, ಬಹಳ ಸುಲಭದಲ್ಲಿ ಹೇಳ್ತೀನಿ ಒಂದು ಪ್ರಶ್ನೆಯನ್ನ, ನೋಡೋಣ ಉತ್ತರ ಹೆಂಗ್ ಹೇಳ್ತೀರಿ ಅಂತ. ಈ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಈ ಒಂದು ಸಿನಿಮಾ ಬಂದಿತ್ತು. ಕವನ ಸಂಕಲನವೊಂದನ್ನು ಆಧರಿಸಿ ಕನ್ನಡದಲ್ಲಿ ನಿರ್ಮಾಣಗೊಂಡ ಒಂದು ಚಿತ್ರ, ಚಲನಚಿತ್ರದ ಹೆಸರು ಹೇಳಿ ನೋಡೋಣ. ಯೋಚನೆ ಮಾಡಿ ಹೇಳಿ. ನರಸಿಂಹಸ್ವಾಮಿ, ಕೆಎಸ್ ನರಸಿಂಹಸ್ವಾಮಿ ಅವ್ರು ಕೇಳಿದ್ದೀರಾ? ಕೇಳಿದ್ದೀನಿ ಸರ್. ಅವರೇ ಬರೆದಿರ್ತಕ್ಕಂತ ಹಾಡು, ಅವರೇ ಬರೆದ ಇಟ್ಟಿರ್ತಕ್ಕಂತ ಕವನ ಸಂಕಲನದ ಹೆಸರು. ನಿಮ್ಮ ಊರು ಪಕ್ಕದ ಜಿಲ್ಲೆ ಯಾವುದು? ನಮ್ ಮಂಡ್ಯ ಸರ್, ಮಂಡ್ಯ ಬಿಟ್ರೆ ಪಾಂಡವಪುರ. ಈಚೆಗೆ ಶುರುವಿಂದ ಮೈಸೂರು ಅಂತ ಶುರು ಆಗುತ್ತೆ ನೋಡಿ, ಸುಲಭದಲ್ಲಿ ಹೇಳ್ಕೊಡ್ತೀನಿ. ಆ ಚಿತ್ರದ ಹೆಸರು ಸುರುಳ್ ಮೈಸೂರು ಅಂತ ಬರುತ್ತೆ, ಆಮೇಲೆ ಹೇಳ್ಬಹುದಾ? ಹಳ್ಳಿ ಮೈಸೂರು. ಮೈಸೂರು ಮಲ್ಲಿಗೆ ಅಂತ ಒಂದು ಸಿನಿಮಾ ಬಂತು, ಕೇಳಿದ್ದೀರಾ? ಚಿತ್ರಗೀತೆ ಚಿತ್ರ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮತ್ತೆ ನರಸಿಂಹಸ್ವಾಮಿ ಅವರು ಬರೆದಿರೋ ಹಾಡುಗಳ ಬಗ್ಗೆ ಬಹಳ ವಿಶೇಷವಾಗಿ ಎಲ್ಲರ ಗಮನ ಸೆಳೆಯಿತು. ಹೌದು, ಕವನ ಸಂಕಲನ ಮೈಸೂರು ಮಲ್ಲಿಗೆ ಅಂತಂದ್ರೆ ಕೆ ಎಸ್ ನರಸಿಂಹಸ್ವಾಮಿ ಅವರದು ದಾಖಲಾತಿಯ ಕವನ ಸಂಕಲನ ಅದು. ತುಂಬಾ ಹೆಸರು ಮಾಡಿರ್ತಕ್ಕಂಥ ಕವನ ಸಂಕಲನ. ಆಯ್ತು, ಕೆಲವು ವಿಚಾರಗಳನ್ನು ತಿಳ್ಕೊಳ್ಳಿ, ತಿಳ್ಕೊಬೇಕಾಗುತ್ತೆ. ವಿಜಯ ಅಂಗಡಿ ಅವರು ಇವತ್ತು ನನಗೆ ಜವಾಬ್ದಾರಿ ಕೊಟ್ಟು ಹೋಗಿದ್ದಾರೆ, ಹಾಗೆ ಅವರು ಬರ್ತಾರೆ. ಆಯ್ತು ಚಂದ್ರು ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ಈಗ ರೇಡಿಯೋನೇ ಕೇಳ್ತೀರಾ ಅಥವಾ ಬೇರೆ ಹುಡುಗರು ಏನಾದ್ರು ಮೊಬೈಲ್ ಅಲ್ಲಿ ಹಾಕೊಡ್ತಾರಾ? ಇಲ್ಲ ಸರ್, ರೇಡಿಯೋ ಗೊತ್ತಾಯ್ತು. ಬಾರಿ ಚೆನ್ನಾಗಿ ಬರುತ್ತಲ್ಲ, ಹಾಗಾದ್ರೆ ತುಂಬಾ ದೂರ ಇದೆಯಲ್ಲ ಮಂಡ್ಯ. ಸರಿ ಸರಿ ಸರಿ, ನೀವು ಹತ್ರ ಹಿಡಿದ್ರೆ ನಮಗೆ ಮಾತಾಡೋಕೆ ಆಗೋದಿಲ್ಲ ಆಮೇಲೆ. ಹೌದು ಸರಿ ಚಂದ್ರು, ಸರಿ ಸರಿ ಚಂದ್ರು ಅವರೇ, ನಿಮ್ಮ ಕರೆಗಾಗಿ ಧನ್ಯವಾದಗಳು. ನಿಮ್ಗೂ ಧನ್ಯವಾದಗಳು. ಸದಾ ಪ್ರೀತಿ ಇಟ್ಟಿರ್ಲಿ. ಹೀಗೆ ಆಯ್ತು ಕೇಳುಗರೆ, ಚಂದ್ರು ಅವರು ಮಂಡ್ಯ ಜಿಲ್ಲೆಯಿಂದ ಕರೆ ಮಾಡಿ ತಮ್ಮ ಅಭಿಪ್ರಾಯ ಹೇಳ್ಕೊಂಡ್ರು. ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ಹಲೋ ಹಲೋ, ಎಲ್ಲಿಂದ? ಮೂಡಿಗೆರೆಯಿಂದ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಿಂದ, ಹೆಸ್ಕಲ್ ವಿಲೇಜ್ ಬೆಳಗುಳ ಗ್ರಾಮ ಬೆಳಗುಳದಿಂದ. ಪಳಂಗಪ್ಪ ಅಂತ ಹೇಳಿ ಹೆಸರು. ಪಳಂಗಪ್ಪನವರು? ಪಳಂಗಪ್ಪ ರಿಯಲಿ ಆಗಿ ನಾವು ಸೋಮರಪೇಟೆ ತಾಲೂಕು ಅವರು. ಹೌದು, ನಿಮ್ಮ ಹೆಸರು ಕೇಳಿದ್ರೆ ನಾನು ಕೊಡಗಿನವರ. ಸರ್, ಹೆಸರು ಕೇಳಿದಾಗ್ಲೇ ಕೊಡಗಿನ ಕಡೆಯವರ ಕೇಳೋಣ ಅಂತ ಮಾಡಿದೆ, ನೀವೇ ಹೇಳಿದ್ರಿ ಸೋಮರಪೇಟೆ. ತಿಳ್ಕೊಬೇಕಲ್ಲ ಸರ್. ಎಲ್ಲಿ ಸೋಮರಪೇಟೆ, ಎಲ್ಲಿ ನಿಮ್ದು? ನಮ್ದು ಸೋಮರಪೇಟೆ ಸೂರ್ಲಬ್ಬಿ ಕುಂಬಾರಗಡಿಯ ಗ್ರಾಮ. ಸರಿ ಸರಿ. ಈಗ ನೀವು ಮೂಡಿಗೆರೆಗೆ ಹೋಗಿ ಎಷ್ಟು ಸಮಯ ಆಯ್ತು ಪಳಂಗಪ್ಪನವ್ರೆ? ಒಂದು 25 ವರ್ಷ ಆಯ್ತು ಸರ್. 25 ವರ್ಷ ಸೆಟ್ಲ್ ಆಗಿದ್ದೀವಿ. ಏನ್ ಮಾಡ್ತಾ ಇದ್ದೀರಿ ಅಲ್ಲಿ? ಇಲ್ಲಿ ನಾನು ರೈಟರ್ ಕೆಲಸ ಮಾಡ್ತಾ ಇದ್ದೆ ಎಸ್ಟೇಟ್ ಅಲ್ಲಿ. ಮೂಡಿಗೆರೆ ಎಸ್ಟೇಟ್ ಅಲ್ಲ, ಮೂಡಿಗೆರೆ ಇದೆ ಸುತ್ತ ಆಸುಪಾಸು. ಅದು ಬಿಟ್ಟು ನಾನು ಒಂದು 10-15 ವರ್ಷದಿಂದ ಸಂತೆ ಬಿಸ್ನೆಸ್ ಮಾಡ್ತಾ ಇದ್ದೆ. ಅದು ಆಗುವಾಗ ಈ ಲಾಕ್ಡೌನ್ ಬಂದಾಗ ನನಗೆ ಸ್ವಲ್ಪ, ನಾನು ನಿನ್ನ ಮನೆ ಹತ್ರ ಸ್ವಲ್ಪ ತರಕಾರಿ ಬೆಳೀತಿದ್ದೆ. ಮಂಗಳವಾರ ಬುಧವಾರ ರಜೆ ಇರ್ತಿತ್ತು, ತರಕಾರಿ ಬೆಳೀತಿದ್ದೆ ಸರ್. ಈಗ ನೀವು ಅಲ್ಲಿ ಜಮೀನ್ ಗಿಮೀನ್ ತಗೊಂಡಿದ್ದೀರಾ ಏನಾರು ಈ ರೀತಿ ಕೆಲಸ ಎಲ್ಲ? ಇಲ್ಲ ಇಲ್ಲ ಸರ್, ಇಲ್ಲ ಸರ್. ನಾವು ಬಾಡಿಗೆ ಮನೆಯಲ್ಲಿರುವಾಗ ಅಲ್ಲಿ ಸ್ವಲ್ಪ ಪ್ಲೇಸ್ ಇರುತ್ತಲ್ಲ, ಹೌದೌದೌದು, ಅದರಲ್ಲಿ ತರಕಾರಿ ಬೆಳ್ಕೋತಿದ್ದೆ. ಮೂಡಿಗೆರೆಯಿಂದ ಎಷ್ಟು ದೂರ ಆಗ್ತದೆ ಅಂತಂದ್ರೆ ನಿಮ್ಮ ಊರಿಗೆ ಸರ್? ಎಲ್ಲಿಗೆ? ಈ ನಾನು ಇರೋ ಪ್ಲೇಸ್, ಈಗ ಇರೋ ಪ್ಲೇಸ್ಗೆ ಕೇವಲ ಒಂದು ಟೌನ್, ಇದು ಟೌನ್ ಏನೆ ಬಟ್ ಬಸ್ ಸ್ಟ್ಯಾಂಡ್ ಇಂದ ಒಂದು 2 ಕಿಲೋಮೀಟರ್ ಆಗುತ್ತೆ ಸರ್. ಟೌನ್ ಇದು ಟೌನ್ ಏನೆ. ಈಗ ತರಕಾರಿ ಏನು ಬೆಳೀತಾ ಇಲ್ಲ, ಏನೋ ಒಂದ್ ಸ್ವಲ್ಪ ಲಾಕ್ಡೌನ್ ಟೈಮಲ್ಲಿ ಏನೋ ನನಗೆ ಸ್ವಲ್ಪ ಆರೋಗ್ಯದಲ್ಲಿ ಪ್ರಾಬ್ಲಮ್ ಆಯ್ತು. ಈಗ ಸ್ವಲ್ಪ ಬೆಡ್ ಪೇಷಂಟ್ ನಾನು, ಹಾಗಾಗಿ ಈಗ ಅಷ್ಟಾಗಿ ಏನು ತರಕಾರಿ ಎಲ್ಲ ಬೆಳೀತಾ ಇಲ್ಲ ಸರ್. ಈಗ ಬೆಳೀತಾ ಇಲ್ಲ. ಇಲ್ಲ. ಏನೇನ್ ತರಕಾರಿ ಮಾಡ್ತಾ ಇದ್ರಿ ಅವಾಗ? ನಾನು ಬೀನ್ಸ್ ಹಾಕ್ತಿದ್ದೆ, ಸೋರೆಕಾಯಿ ಹಾಕ್ತಿದ್ದೆ, ಸೀ ಸೋರೆ ಹಾಕ್ತಿದ್ದೆ, ಬೆಂಡೆ ಹಾಕ್ತಿದ್ದೆ, ಬಸಳೆ ಹಾಕ್ತಿದ್ದೆ, ತೊಂಡೆಕಾಯಿ ಹಾಕ್ತಿದ್ದೆ. ಸಿಕ್ಕಾಪಟ್ಟೆ ಮಾರ್ತಾ ಇದ್ದ ನಿಮ್ ಮನೆಗೆ ಬಳಸ್ಕೋತಿದ್ದೆ? ಇಲ್ಲ ಇಲ್ಲ ಇಲ್ಲ ಸರ್, ಮನೆ ಮತ್ತೆ ಆಸುಪಾಸ ಯಾರಾದ್ರು ಸ್ನೇಹಿತರವರು. ಆಮೇಲೆ ನಮ್ಮ ಅದೇ ಬೇಕಾದಾಗೆ ವಿವಿಧ ಬಗ್ಗೆ ಸ್ವಲ್ಪ ಸೊಪ್ಪುಗಳು ಅದೆಲ್ಲ ಬೆಳ್ಕೊಳ್ತಿದ್ದೀವಿ ಸರ್. ಪರವಾಗಿಲ್ಲ, ಅವರೇ ಕಾಳುಗಳು ಇದೆಲ್ಲ ಬೆಳ್ಕೊಳ್ತಿದ್ವಿ ಸರ್. ಎಲ್ಲ ಮನೆ ಮನೆ ಹತ್ರ ಬೆಳೆದ್ರೆ ಅದರ ಒಂದು ವಿಶೇಷತೆ ಬೇರೆ ಅಲ್ಲ? ಹೌದು ಸರ್, ಸಾವಯವ ಗೊಬ್ಬರದಲ್ಲಿ ಆದಷ್ಟು ಸ್ವಲ್ಪ ಸಾವಯವ ಮಾಡ್ತೀವಿ. ಮತ್ತೆ ನಮಗೊಂಥರ ತಿನ್ಲಿಕ್ಕೂ ಖುಷಿ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೇದಾಗುತ್ತೆ ಅಲ್ವಾ? ಹೌದು ಸರ್, ಹೌದು. ಪರಿಸರಕ್ಕೂ ಒಳ್ಳೇದಾಗುತ್ತೆ. ಹೌದು ಹೌದು ಸರ್. ಸರಿ, ಈಗ ಆಗ್ತಾ ಇಲ್ಲ ಸರ್. ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? ನಮ್ಮ ಮನೆಯಲ್ಲಿ ಈಗ ಸದ್ಯಕ್ಕೆ ನಾವು ಗಂಡ ಹೆಂಡತಿ ಇಬ್ಬರು ಇದ್ದೀವಿ, ಮಕ್ಕಳಿಬ್ಬರು ಇದಾರೆ, ಅವ್ರು ಬೆಂಗಳೂರಲ್ಲಿ ಉದ್ಯೋಗದಲ್ಲಿದ್ದಾರೆ. ಉದ್ಯೋಗದಲ್ಲಿದ್ದಾರೆ. ಈಗ ನೀವು ಸೂರ್ಲಬ್ಬಿಗೆಲ್ಲ ಹೋಗೋದು ಇದೆಯಾ, ನಿಮ್ಮ ಜಮೀನು ಇತ್ಯಾದಿ? ಹೋಗ್ತಾ ಇರ್ತೀನಿ ಸರ್, ಹೋಗ್ತಾ ಇರ್ತೀನಿ. ಮದುವೆ ಸಮಾರಂಭ ಅದು ಇದೆಲ್ಲ ಇದ್ದಾಗ ಹೋಗ್ತೀನಿ, ಜಮೀನ್ ಕಡೆ ಹೋಗ್ಬಿಟ್ಟು ಎಲ್ಲ ಹಾಳು ಬಿಟ್ಟಿದೀವಿ ಸರ್. ಸ್ವಲ್ಪ ಆನೆಗಳ ಕಾಟ ಬಹಳ, ಇಂಟೀರಿಯರ್ ಪ್ಲೇಸ್ ನಮಗೆ ಗೊತ್ತಿರ್ಬೋದು. ನಿಮ್ಮ ಸೂರ್ಲಬ್ಬಿ ಎಲ್ಲ ಬಹಳ ಏಲಕ್ಕಿ ಬೆಳೆದಿದ್ದಾರೆ ಅಂತೆಲ್ಲ ಕೇಳ್ಪಟ್ಟಿದೀನಿ ನಾನು. ನಾವು ಮೊದಲು ಬೆಳೀತಾ ಇದ್ದೀವಿ ಸರ್, ನಾವು ತರಕಾರಿ ಗದ್ದೆ ತರಕಾರಿ ಬೆಳೆಯೋದು, ಏಲಕ್ಕಿ ಬೆಳೆಯೋದು ಎಲ್ಲ ಮಾಡ್ತಾ ಇದ್ವಿ ಸರ್. ಈಗ ಅವೆಲ್ಲ ಅನ್ನ ತೀರ್ಕೊಂಡ್ಮೇಲೆ ಅದು ಯಾವ್ದು ಇಲ್ಲ ಸರ್. ಯಾವ್ದು ಇಲ್ಲ. ಏನ್ ಮಾಡೋದು ಸರ್. ಎಲ್ಲ ಕೆಲವರೆಲ್ಲ ಪಾಪ ಆಗೆಲ್ಲ ಸೂರ್ಲಬ್ಬಿಯಿಂದ ಸೋಮವಾರಪೇಟೆಗೆ ತಲೆ ಹೊರಲ್ ಹೊತ್ಕೊಂಡು ಬಂದು ವ್ಯಾಪಾರ ಮಾಡಿ ನಾವು ಹೊತ್ತಿದ್ದೀವಿ ಸರ್. ಅವರ ಜೀವನ 20 ಕಿಲೋಮೀಟರ್ ದೂರ ತಲೆಯಲ್ಲಿ ಹೊತ್ತಿದ್ದೀವಿ ನಾವು. ಅವಾಗ ಬಸ್ಸಿನ ಕನ್ನೆನ್ಸ್ ಎಲ್ಲ ಬಹಳ ಕಡಿಮೆ ಇತ್ತು. ಹೌದೌದೌದಾ. ಅವಾಗ ಗುಡ್ಡದ ಮೇಲೆ ಹೆಡಿಗೆ ಎಲ್ಲ ಹಾಕೊಂಡು ಹೊರೋದು, ಚೀಲದಲ್ಲಿ ಹಾಕೊಂಡು ಹೊರೋದು ಅದೆಲ್ಲ ಇತ್ತು ಸರ್ ಅವಾಗ. ಹೌದು, ಅದೆಲ್ಲ ಈಗ ನೆನೆಸ್ಕೊಂಡ್ರೆ ಕನಸು ಅನ್ನಿಸ್ತದೆ ಸರ್. ನಿಜ ನಿಜ ನಿಜ. ಹಾಗೂ ಮಾಡಿದ್ವು ನಾವು ಅಂತ ಅನ್ನಿಸ್ತದೆ ಈಗ. ನಿಜ ಅಂದ್ರೆ ಆಗಿನ ಕಾಲ ಆಗಿತ್ತು, ಮತ್ತೆ ಬಹಳ ಕಷ್ಟದ ಜೀವನ ಇತ್ತು ಅವಾಗೆಲ್ಲ ಅಲ್ವಾ? ಹೌದು ಸರ್. ಆದ್ರೆ ಒಂದು ಸರ್, ಅವಾಗ ಕಷ್ಟದ ಜೀವನ ಅಂದ್ರೆ ಅದೊಂದು ನೆಮ್ಮದಿ ಇತ್ತು ಸರ್ ಅವಾಗ. ಮನುಷ್ಯನ ಜೀವನಕ್ಕೆ ಒಂದು ನೆಮ್ಮದಿ ಇತ್ತು, ಈಗ ನೆಮ್ಮದಿ ಸ್ವಲ್ಪ ಕಡಿಮೆ ಸರ್. ಇವಾಗ ನೆಮ್ಮದಿ ಕಡಿಮೆ ಆಗಿದೆ ಅಂತ ಹೇಳ್ತೀರಾ? ಹೌದು, ಅಂದ್ರೆ ನೆಮ್ಮದಿ ಕಡಿಮೆ ಅಂತ ಹೇಳಿದ್ರೆ ನಮ್ದು ನಾವು ಅದನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಹಾಗೂ ಇರ್ಬೋದು ಅಂತ ಅನ್ನಿಸ್ತದೆ. ಹೌದು ಸರ್, ಆ ರೀತಿ ಅಂತ ನೀವು ಮನಸ್ಸಲ್ಲಿ ಲೆಕ್ಕಾಚಾರ ಹಾಕಿದ್ದೀರಿ ಅಂದ್ರೆ ಬರುವ ವ್ಯವಸ್ಥೆಗಳನ್ನು ನಾವು ಬಳಸ್ಕೊಳ್ಳದೆ ಇರೋದು ಕೂಡ ಒಂದು ನಮ್ಮ ನೆಮ್ಮದಿ ಬಂದಕ್ಕೆ ಒಂದು ಕಾರಣ ಅಂತ ನನ್ನ ಅನಿಸಿಕೆ. ಹೌದು ನೋಡಿ, ಹಾಗೆಲ್ಲ ಮನೇಲಿ ತುಂಬಾ ಜನ ಇರೋರು ಮತ್ತೆ ಕಷ್ಟ ಪಡಬೇಕಾಗಿತ್ತು. ಶಾಲೆ ಓದೋದಾದ್ರೂ ನೀವು ಎಷ್ಟೋ ಕಿಲೋಮೀಟರ್ ನಡಿಬೇಕಾಗಿತ್ತಲ್ಲ? ನಾನು 9 ಕಿಲೋಮೀಟರ್ ನಡೀತಿದ್ದೆ. ಹೌದು, ಬೆಳಿಗ್ಗೆ 9 ಕಿಲೋಮೀಟರ್ ಬೆಳಿಗ್ಗೆ ಸಂಜೆ. ಅಂದ್ರೆ ನಮಗೆ ಒಂದು ಪ್ಲೇಸ್ ಅಲ್ಲಿ ಒಂದು ಮಳೆ ಬರೋದು, ಆ ಮಳೆಯಲ್ಲಿ ನಾವು ನಮ್ಮ ಛತ್ರಿ ಗಿತ್ರಿ ಏನು ಹಿಡಿಯಕ್ ಸಾಧ್ಯ ಇರಲಿಲ್ಲ. ನಾವು ಆವಾಗ ಹಳ್ಳಿಯಲ್ಲಿ ಕೊರಂಬೆ ಅಂತ ಒಂದು ಬರ್ತಾ ಇತ್ತು, ಗೊತ್ತಿದ್ದಿಲ್ಲ, ಅದೆಲ್ಲ ಹಾಕೊಂಡು ಹೋಗಿದ್ದು. ಅದೇ ಗೊರಗ ಪ್ಲಾಸ್ಟಿಕ್ ಗೊರಗ ಹಾಕೊಂಡು ಹೋಗಿದ್ದೆ. ಯಾಕಂತಂದ್ರೆ ಅವತ್ತಿನ ಪರಿಸ್ಥಿತಿ ಹಂಗಿರೋದು, ಗಾಳಿ ಮಳೆ, ಆಮೇಲೆ ಪ್ಲಾಸ್ಟಿಕ್ ಗಳು ಇಲ್ವಲ್ಲ ಸರ್ ಅವಾಗ. ಹೌದು, ಈಗ ತಲೆಗೆ ಹಾಕ್ತಾರಲ್ಲ ಆ ಪ್ಲಾಸ್ಟಿಕ್ ಕೂಡ ಇಲ್ಲ ಅಂತ ಕಷ್ಟದಲ್ಲಿ ಓದಿದ್ವಿ ಸರ್ ನಾವು. ತುಂಬಾ ಕಷ್ಟಪಟ್ಟು ಓದಿದ್ವಿ. ಹೌದು, ಹಾಗೇನೆ ಅದೇ ಹಿಂದಿನ ಕಾಲದ್ದು ಆ ರೀತಿ. ಆದ್ರೆ ಕಷ್ಟಪಡೋರು ಇದ್ದ ಜಮೀನೆಲ್ಲ ಮಾಡೋರು, ಗದ್ದೆ ಮಾಡೋರು. ಹೌದು ಸರ್, ಯಾವ್ದು ಹಾಲು ಬಿಟ್ಟಿರ್ಲಿಲ್ಲ, ಒಂದು ಮೂಲೇನೇನಾದ್ರೂ ಒಂದು ಜಾಗ ಉಳಿದ್ರೆ ಅಲ್ಲಿಗೆ ಏನಾದ್ರು ಒಂದು ತರಕಾರಿ. ಹೌದು, ಈಗ ನೋಡಿ ಇವತ್ತು ವಿಜ್ಞಾನ ಇಷ್ಟೆಲ್ಲ ಮುಂದುವರೆದಿದೆ, ಮನೆ ಬಾಗಿಲಿಗೆ ಯಂತ್ರೋಪಕರಣಗಳು ಬರ್ತದೆ, ಎಲ್ಲ ವ್ಯವಸ್ಥೆ ಇದೆ. ಆದ್ರೆ ಜನ ಯಾಕೆ ಈ ರೀತಿ ಪಾಳು ಬಿಟ್ಟಿದ್ದಾರೆ ಇವಾಗ? ಅಂದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಸರ್, ಎಲ್ಲ ಈಗ ಏನು ಹಳ್ಳಿ ಕಡೆ ಸ್ವಲ್ಪ ಗಮನ ಕಡಿಮೆ ಮಾಡಿ ಟೌನ್ ಕಡೆ ಸ್ವಲ್ಪ ಉದ್ಯೋಗ ಹುಡುಕೋ ಪ್ರಯತ್ನದಲ್ಲಿ ತುಂಬಾ ಈಗಿನ ಯುವಜನ ಆದ್ರೆ ಮೆಚ್ಕೊಳ್ತಾರೆ. ಹೌದು, ಆದ್ರೆ ನಮಗೆ ಅದು ಹೇಳಿದ್ರು ಕೆಲವರು ಕೇಳ್ತಾರೆ, ಕೆಲವರು ಕೇಳೋದಿಲ್ಲ. ಈಗ ಕೆಲವು ಲಾಕ್ಡೌನ್ ಅಲ್ಲಿ ವಾಪಸ್ ಬಂದು ತಮ್ಮ ಕೃಷಿ ಭೂಮಿಯನ್ನು ಅಭಿವೃದ್ಧಿ ಪಡಿಸಿದವರು ಇದಾರೆ. ಇಲ್ಲ ಅಂತಿಲ್ಲ, ಮಾಡಲ್ಲ ಅಂತಿಲ್ಲ, ಮಾಡ್ತಾರೆ. ಈಗ ಬೇರೆ ದಾರಿ ಕಾಣದಿರುವಾಗ ಮಾಡ್ಲೇಬೇಕಲ್ಲ ಸರ್. ಹೌದು, ಈಗ ನೀವ್ಯಾವ್ದು ಅಲ್ಲಿ ತೋಟದಲ್ಲೆಲ್ಲ ಇದ್ದೆ ಅಂತ ಹೇಳಿದ್ರೆ, ಅಲ್ಲಿ ಯಾವ ರೀತಿ ಅನುಭವ ಇತ್ತು ನಿಮಗೆ? ಸರ್ ಅಲ್ಲಿ ಕೆಲವು ಕಾಫಿ ತೋಟ ಮತ್ತೆ ಏಲಕ್ಕಿ ತೋಟದಲ್ಲಿ ಕೆಲಸ ಮಾಡಿದ್ವಿ. ಭಾಗಮಂಡಲದಲ್ಲಿ ಒಂದು 10-12 ವರ್ಷ ಕೆಲಸ ಮಾಡಿದ್ವಿ ಸರ್. ನಮ್ದು ಎಸ್ಟೇಟಲ್ಲಿ ನಿಮ್ಗೆ ಗೊತ್ತಿರ್ಬೋದು, ತಣ್ಣಿ ಮನೆ ಅಂತ. ಹೌದು, ತುಂಬಾ ದೊಡ್ಡ ಪ್ರದೇಶನ. 166 ಎಕರೆ ಇತ್ತು ಸರ್ ಆ ತೋಟ. ಈಗ ಆ ರೀತಿ ಜವಾಬ್ದಾರಿ ತಗೊಳೋದು ಸುಲಭನಾ ಕಷ್ಟನ ಸರ್? ಅವತ್ತಿನ ಕಾಲಕ್ಕೆ ಸುಲಭ ಇತ್ತು. ಯಾಕೆಂತಂದ್ರೆ ಅವತ್ತು ಈ ಅದೇ ಕೆಲಸಕ್ಕೆ ಬರುವವರು ರೈತರುಗಳ ಮಾತನ್ನು ಮತ್ತೆ ಸೌಕರ್ಯಗಳ ಮಾತನ್ನು ಚೆನ್ನಾಗಿ ಮನದಟ್ಟು ಮಾಡ್ಕೊಂಡು ಕೆಲಸ ಮಾಡೋರು ಚೆನ್ನಾಗಿ. ಅವತ್ತು ನಾವು ಅವರನ್ನು ಕಾಯ್ಬೇಕು ಅಂತಿರ್ಲಿಲ್ಲ. ಹೌದು, ಒಂದ್ಸರಿ ಬೆಳಿಗ್ಗೆ ಹೇಳಿದ್ರೆ ಈ ತರ ಮಾಡ್ಬೇಕು ಅಂತ ಹೇಳಿದ್ರೆ ಆ ತರ ಮಾಡಿ ಹೋಗೋರು. ಈಗ ಸ್ವಲ್ಪ ಕಷ್ಟ ಅಲ್ಲ ಸರ್, ಅವರಿಗೆ ಟೈಮ್, ಈಗ ಮನೆ ಬಾಗಿಲಿಗೆ ವೆಹಿಕಲ್ ಗಳು ಹೋಗ್ಬೇಕು, ಅವರನ್ನು ಕರ್ಕೊಂಡು ಬರಬೇಕು, ದುಡಿಸ್ಬೇಕು, ಸಂಬಳ ಜಾಸ್ತಿ. ಅವಾಗೆಲ್ಲ ಬಹಳ ಕಡಿಮೆ ಸಂಬಳ ಇತ್ತು, ಆದ್ರೂ ಇದು ಮೈ ಮುರಿದು ದುಡಿಯೋರು ಚೆನ್ನಾಗಿ. ಹೌದು, ಸರಿ, ಈಗ ಹೆಚ್ಚೆಚ್ಚು ನಮಗೆ ಸೌಲಭ್ಯ ಸೌಕರ್ಯ ಸಿಕ್ತಂಗೆನೆ ಮನುಷ್ಯ ಸೋಮಾರಿ ಆಗ್ಬಿಡ್ತಾನೆ ಅಂತ ಹೇಳ್ತೀರಿ ಅಲ್ವಾ? ಹೌದು ಸರ್, ನಿಜವಾಗ್ಲು ಹೌದು. ನಮಗೆ ಅನುಕೂಲ ಎಷ್ಟು ಜಾಸ್ತಿ ಆಯ್ತು ಅಷ್ಟು ಕಷ್ಟನೂ ಇರುತ್ತೆ. ಹೌದು, ಈಗ ಹಣ ಹೆಚ್ಚಾದಾಗೆ ಮನುಷ್ಯನಿಗೆ ಆಸೆ ಜಾಸ್ತಿ ಅಲ್ಲ, ಜಾಸ್ತಿ ಆಗ್ತದೆ. ಹೌದು, ಅದು ಕಳೆದು ಹೋಗುತ್ತೆ, ಇದು ಕಳೆದು ಅದು ಕೊಡ್ಬೇಕು, ಇದು ಕೊಡ್ಬೇಕು ಅಂತ ಒಂದು ಮನೋಭಾವ ಬೆಳೆಯುತ್ತೆ ಸರ್ ಮನುಷ್ಯನಿಗೆ. ಸರ್ ಹೇಳಿ ಸರ್. ಹೇಳಿ, ನೀವು ಹೇಳ್ತಿದ್ರಲ್ಲ ಏನು ಹೇಳಿ. ಆಗಿನ ಕಾಲದಲ್ಲಿ ಕತ್ತೆನೆ ಬೇರೆ, ಯಾಕೆಂದ್ರೆ ಆಗ ಹಂಚಿ ತಿನ್ನುವ ಸ್ವಭಾವ ಜನರಿಗೆ. ಈಗ ಏನಾಗಿದೆ ಅಂತ ಅಲ್ಲ ಹೇಳೋದಲ್ಲ, ಈಗಲೂ ಹಂಚಿ ತಿನ್ನೋರು ಇದಾರೆ, ದಾನಿಗಳು, ತುಂಬಾ ದಾನಿಗಳು, ದೊಡ್ಡ ದೊಡ್ಡ ದಾನಿಗಳು ಇದಾರೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೂ ಆವಾಗಿನ ಪ್ರೀತಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಹೌದು ಹೌದು, ಎಲ್ಲ ಕುಟುಂಬದ ಬಗ್ಗೆ ಗೌರವ, ಊರಿನ ಬಗ್ಗೆ ಗೌರವ ಕಮ್ಮಿ ಆಗಿದೆ. ಈಗ ಒಂದೊಂದ್ ಮನೆಯಲ್ಲಿ ಆವಾಗ ದನಗಳು ಎಷ್ಟು ಸಾಕೋರು ಸರ್, ಈಗ ಒಂದು ದನ ಸಾಕಿದ್ರೆ ನಮ್ಗೆ ಕಷ್ಟ, ಜಾಗ ಇಲ್ಲ ಅಂದ್ರೆ ಜಾಗನೂ ಇಲ್ಲ. ಈಗ ಎಲ್ಲ ಬಳಸಿ ಎಲ್ಲ ತರಾಸಿ ಮಾಡ್ಕೊಂಡಿದ್ದಾರೆ, ಕಾಡನ್ನು ಕಡಿದು ನಾಡನ್ನು ಎಲ್ಲ ಹಾಳು ಮಾಡಿ ಹಾಕಿದ್ದೀವಿ ನಾವು. ನಾವೇ ಹಾಳು ಮಾಡಿದ್ದಾರೆ ಅನ್ನೋದು ಬದಲು ನಾವು ಮಾಡಿದೀವಿ ಅಂತ ನಮ್ಮನ್ನ ಸೇರ್ಸ್ಕೋಬೇಕು. ಈ ಹಾಳಾದ ಸಮಾಜಕ್ಕೆ ನಾವು ಕೂಡ ಸೇರ್ಪಡೆ ಆಗ್ಲೇಬೇಕಲ್ವಾ? ಹೌದಲ್ವಾ, ಹೌದು, ಎಲ್ಲರೂ ಸೇರೇ ಮಾಡಿರೋದು ನಾವು, ಯಾರು ಒಬ್ರು ಮಾಡಿಲ್ಲ. ಹೌದು, ನಾವು ಕೂಡ, ನಾನು ಕೂಡ ಅದ್ರಲ್ಲಿ ಭಾಗಿ ಅಲ್ವಾ? ಹೌದು, ಇವತ್ತು ನೋಡಿ ಒಂದ್ ಹನಿ ನೀರು ಉಳಿಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ನಾವು ಕೆಲವರಂತೂ ಇವತ್ತು ಜಲ ದಿನ ಒಂದು ತೊಟ್ಟು ನೀರು ಉಳಿಸ್ಲಿಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತೀವಿ ನಾವು. ಆ ಕಾಲದಲ್ಲಿ ಬೇಜಾನ ನೀರು ಸಿಗೋದು, ಗುಡ್ಡದಿಂದ ಹರಿದು ಬರೋದು. ಇವತ್ತು ಗುಡ್ಡವನ್ನು ಕೊರೆದು ಎಲ್ಲ ಬಿಲ್ಡಿಂಗ್ ಮಾಡಿ ನೀರಿನ ವ್ಯವಸ್ಥೆನೆ ಕಡಿಮೆ ಮಾಡಿಬಿಟ್ರು. ಹೌದು, ಪರಿಸರ ಉಳಿಸಲ್ಲ. ಉಳಿಸಲ್ಲ ನಿಜ. ಪರಿಸರದ ಬಗ್ಗೆ ಕಾಳಜಿ ಕಡಿಮೆ ಈಗ. ಹೌದು, ಪ್ರಾಣಿಗಳ ಅವ್ಕೇನು ಬದುಕೊಳ್ತಾರೆ ಕಾಡಲ್ಲಿ, ಅವಕ್ಕೆ ಏನಾಗ್ಬೇಕು ಅಂತೀವಿ ಅವುಗಳ ಕಷ್ಟ ಅವಕ್ಕೆ ಗೊತ್ತು, ನಮ್ಮ ಕಷ್ಟ ನಮಗೆ ಗೊತ್ತು. ಪಳಂಗಪುರ ನಿಮ್ದೊಂದು ದೂರವಾಣಿ ಸಂಖ್ಯೆ ಹೇಳ್ಬಹುದಾ ಸರ್? ನಂದು 8 9 0 4 3 6 9 8 9 3 8 9 3 8. ಸರಿ, ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಸರಿ ಸರ್. ಈ ಬೆಂಕಿ ಕಡ್ಡಿಯಲ್ಲಿ ಬಳಸುವ ರಾಸಾಯನಿಕ ಯಾವುದು ಹೇಳಬಹುದಾ? ಬೆಂಕಿ ಕಡ್ಡಿ ಯಾವತ್ತು ಬೇಕೇ ಬೇಕಲ್ಲ, ಬೇಕೇ ಬೇಕು ಸರ್. ಅದಕ್ಕೆ ಬಳಸುವ ರಾಸಾಯನಿಕದ ಹೆಸರು ಹೇಳಬಹುದಾ? ಪರಸ್ಪರ ಅದು ರಂಜಕ. ರಂಜಕ. ಸರಿಯಾದ ಉತ್ತರ ಹೇಳಿದಿರಿ. ಸರಿ ಸರ್. ಆಯ್ತು, ಕರೆಗಾಗಿ ಧನ್ಯವಾದಗಳು. ತುಂಬಾ ಒಂದು 10-10.5 ನಿಮಿಷ ಮಾತಾಡಿದಿರಿ, ನಿಮ್ಮ ಅಭಿಪ್ರಾಯ ಹೇಳಿದಿರಿ, ಬಹಳ ಸಂತೋಷ ಆಯ್ತು. ಆಯ್ತು, ಸುಖಮಯವಾದ ಜೀವನ ನಡೆಸಿಕೊಂಡು ಹೋಗಿ, ಮತ್ತೆ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ಧನ್ಯವಾದಗಳು. ಕೇಳುಗರೆ, ಮೂಡಿಗೆರೆಯಿಂದ ಪಳಂಗಪ್ಪನವರು ತಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡ್ರು. ಬಹಳ ವಿಶೇಷವಾಗಿ ಕೃಷಿಯಲ್ಲಿ ತೋಟಗಳನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಅನುಭವ ಇದೆ. ಇನ್ನು ಕಾರ್ಯಕ್ರಮದ ಕೊನೆಯ ಕರೆಯಲ್ಲಿ ಇದ್ದೇವೆ. ಹಲೋ. ಹಲೋ, ನಾನು ಮುರುಳಿ ತಿಮ್ಮಯ್ಯ ಮಾತಾಡೋ ಸರ್, ಪನಬೇಡ ತಾಲೂಕು ಇಂದ, ರಾಮರಿಂದ. ಮುರುಳಿ ತಿಮ್ಮಯ್ಯ? ಹೌದು ಸರ್. ನಿಮ್ಮ ಅಭಿಪ್ರಾಯ ಹೇಳಿ, ಎಷ್ಟು ಜಮೀನು ಇದೆ? ಅದೇ ನಮ್ದೊಂದು 34 ಎಕರೆ ತೋಟ ಉಂಟು. ನಾಳೆ ಭತ್ತ, ಅಡಿಕೆ, ಕಾಫಿ, ಒಳ್ಳೆಮೆಣಸು ಎಲ್ಲ ಮಾಡ್ತೀವಿ ಸರ್. ಓಹೋ, ವಿಜಯಂಗಡಿ ಮಾತಾಡಿದೀನಿ. ಮಾತಾಡಿದಿರಿ, ನಿಮ್ಗೆ ಏನಾರು ಕರೆ ಮಾಡಿದ್ರು ವಿಜಯಂಗಡಿ ಅವರು? ಕರೆ ಮಾಡಿದ್ರು ಸರ್. ನಿಮ್ಮ ಅಭಿಪ್ರಾಯ ಹೇಳ್ಕೊಂಡ್ರೆ ಕೃಷಿ ಬಗ್ಗೆ. ಅದೇ ನಮ್ದು ರೆಕಾರ್ಡ್ ಉಂಟು ಸರ್, ನಿಮ್ಮ ಅಲ್ಲಿ ರೆಕಾರ್ಡ್ ಇದೆ. ಹಾಗಾದ್ರೆ ಅದೇ ತುಂಬಾ ಸಂತೋಷ ಅಂತ. ಹಾಗಾದ್ರೆ ಅದೇ ನಿಮ್ಮ ಹೆಸರು? ತಮ್ಮ ಹೆಸರು ಸರ್? ಗಣೇಶ್ ಅಂತ ಹೇಳಿ. ಎಲ್ಲ ಕೇಳಿದವರಿಗೆ ನಮಸ್ಕಾರ ಸರ್. ನಮಸ್ಕಾರ. ಮತ್ತೆ ಈಗ ಏನ್ ಮಾಡ್ತಾ ಇದ್ದೀರಿ ಕೆಲಸ? ಈಗ ಸ್ವಲ್ಪ ಬ್ಯಾಕಿಂಗ್ ನೀರು ಇರಿಗೇಷನ್ ಮಾಡ್ತಿದ್ದೀನಿ ಸರ್, ಬ್ಯಾಕಿಂಗ್ ಹೊಡಿತಾ ಇದ್ದೀನಿ. ಇಲ್ಲಿ ಹರಿಯಾದಲ್ಲಿ ಮತ್ತೆ ವೆಸ್ಟ್ ಮನೆಯಲ್ಲಿ ತೋಟ ಎಲ್ಲ ಉಂಟು. ನೀರೆಲ್ಲ ಚೆನ್ನಾಗಿ ಸಿಗುತ್ತೆ ನಿಮ್ಗೆ? ನೀರುಂಟು ಸರ್, ನೀರಿಗೆ ತೊಂದ್ರೆ ಇಲ್ಲ ಸ್ವಲ್ಪ. ಎಲ್ಲ ಡೀಸೆಲ್ ಮೋಟರ್, ಡೀಸೆಲ್ಗೆ ತೊಂದ್ರೆ ಸ್ವಲ್ಪ. ಯಾವ್ದು ಯಾವ್ದು ನೀವು ಇಳುವರಿ ಇದ್ ಮಾಡ್ತಾ ಇರೋದು? ಅರೇಬಿಕನ ರೋಬಸ್ಟನ? ರೋಬಸ್ಟ್ ರೋಬಸ್ಟ್. ಒಳ್ಳೆ ಮೆಣಸು ಮತ್ತೆ ತೋಟದ ಬಗ್ಗೆ ಅಡಿಕೆ ಎಲ್ಲ ಉಂಟು ಸರ್. ಈಗ ಕೊಡಗಿಗೆ ಕಿತ್ತಳೆ ಬಹಳ ಪ್ರಸಿದ್ಧಿ ಅಲ್ಲ? ಅದೇ ಸರ್, ಅದು ಸ್ವಲ್ಪ ಮುಂಚೆ ಎಲ್ಲ ಇತ್ತು, ಎಲ್ಲ ಹೋಗ್ಬಿಡುತ್ತೆ ಸರ್ ಕಾಯಿಲೆ ಆಗಿ. ಈಗ ಕಿತ್ತಳೆ ಹಣ್ಣಲ್ಲಿ ಯಾವ ವಿಟಮಿನ್ ಇದೆ ಹೇಳ್ಬಹುದಾ ನೀವು? ವಿಟಮಿನ್ ಸಿ. ವಿಟಮಿನ್ ಸಿ, ಉತ್ತರ ಸರಿ ಇದೆ. ಇದು ನಿಮಗ್ ಗೊತ್ತಿಲ್ಲದೆ ಇರುತ್ತೆ ಕೃಷಿಕರು ಮೇಲೆ. 34 ಎಕರೆ ಜಮೀನು, ಕಿತ್ತಳೆ ಹಣ್ಣು ಬಹುಶಃ ನಿಮ್ಮಲ್ಲಿ ಇರಬಹುದಲ್ವಾ? ದೂರ ದೂರ ಇದೆ ಸರ್, ಹೋಗ್ಬಿಡ್ ಸರ್. ನಾಗ್ಪುರ ಕಿತ್ತಳೆ ಎಲ್ಲ ಕೊಟ್ಟಿದ್ರು, ಅದೆಲ್ಲ ಸ್ವಲ್ಪ ಒಂಥರ ಕಾಯಿಲೆಗೆಲ್ಲ ಬಿದ್ದೋಗ್ರು ಸರ್, ಎಲ್ಲ ಹೋಗ್ಬಿಡ್ತು ಸರ್. ಮೊದಲು ಕೃಷಿ ಇಲಾಖೆಯಿಂದ ಕೊಡ್ತಾ ಇದ್ರು, ಎಲ್ಲ ಹೋಗ್ಬಿಡ್ತು ಸರ್ ಈಗ. ಆಯ್ತು, ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು. ನಮ್ಮ ಸಮಯಾವಕಾಶ ಮುಗಿತಾ ಬರ್ತಾ ಇದೆ. ಆಯ್ತು, ಮತ್ತೊಮ್ಮೆ ಕರೆ ಮಾಡಿ ಮುರುಳಿ ತಿಮ್ಮಯ್ಯರೇ. ಧನ್ಯವಾದಗಳು. ಧನ್ಯವಾದಗಳು. ಕೇಳಿದ್ರೆ ಇಲ್ಲಿಯ ತನಕ ಹಲವಷ್ಟು ಜನ ನಮ್ಮೊಂದಿಗೆ ಮಾತಾಡಿದಿರಿ, ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದೀರಿ. ಇವಲ್ಲಿಗೆ ಇವತ್ತಿನ ನಮ್ಮ ಕೃಷಿ ಸಿರಿ ಕಾರ್ಯಕ್ರಮ ಮುಗಿತಾ ಇದೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಇನ್ನು ನಾಳಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕಾಫಿ, ಅಡಿಕೆ, ವೆನಿಲಾ, ಕಾಳುಮೆಣಸು, ಭತ್ತ ಬೆಳೆಯುತ್ತಿರುವ ಸೋಮರಪೇಟೆ ತಾಲೂಕು ಬಸವನಕೊಪ್ಪ ಗ್ರಾಮದ ಬಿಪಿ ಮೊಗಪ್ಪಗೌಡ ಅವರೊಡನೆ ಸಂವಾದ ನಡೆಸೋಣ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ: ಇದೇ ಏಪ್ರಿಲ್ 5ಕ್ಕೆ ಹಸಿರು ಕ್ರಾಂತಿನ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಜನ್ಮ ದಿನಾಚರಣೆ ಮತ್ತು ಏಪ್ರಿಲ್ 14ಕ್ಕೆ ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡುವ ಸಂಬಂಧ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಪೂರ್ವಭಾವಿ ಸಭೆ ನಡೆದು ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ಸಲ ಕೋವಿಡ್ ನಿಯಂತ್ರಣಕ್ಕೆ ಬಂದಿರುವುದರಿಂದ ಇಬ್ಬರು ಮಹನೀಯರ ಜನ್ಮ ದಿನೋತ್ಸವವನ್ನು ಮಡಿಕೇರಿನ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಿದ್ದು ಮತ್ತೆ ಕೊರೋನಾ ಪೂರ್ವಲ್ಲಿ ನಡೆಸುತ್ತಿದ್ದಂಗೆ ಈ ಸಲ ನಡೆಸಿಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಸೂಚನೆ ಕೊಟ್ಟಳು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ, ಉಪವಿಭಾಗಾಧಿಕಾರಿ ಯತೀಶ್ ಉಲ್ಲಾಳ್, ನಗರಾಭಿವೃದ್ದಿ ಯೋಜನಾ ಶಾಖೆನ ಯೋಜನಾ ನಿರ್ದೇಶಕರಾದ ಪಿ ಶ್ರೀನಿವಾಸ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್, ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದು. ಭಾಷೆ ಬರಹ ಬಣ್ಣ ಹಂಗೆ ಭಾವನೆಗ ಸಾಹಿತ್ಯ ಕೃಷಿಗೆ ದಾರಿ ದೀಪಾಟು ಎಲ್ಲರೂ ಇವು ನಶಿಸಿ ಹೋದರೆ ಮಾನವನ ಬದುಕು ಅವನತಿನತ್ತ ಹೋದೇತ. ಕುಶಲನಗರದ ಸರ್ಕಾರಿ ಜೂನಿಯರ್ ಕಾಲೇಜಿನ ಚಿತ್ರಕಲಾ ಶಿಕ್ಷಕ ಊರ ನಾಗೇಶ್ ಅವು ಹೇಳಿದು. ಕುಶಲನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ವಿಶ್ವ ಕಾವ್ಯ ದಿನದ ಅಂಗವಾಗಿ ಬಾಲಕಿಯರ ವಸತಿ ನಿಲಯದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಕಾವ್ಯಗಳ ರಚನೆ ಕುರಿತಂಗೆ ಮಾತಾಡಿದ ಇವು, ಯಾವುದೇ ಒಂದು ಭಾಷೆ ಬರಹದ ರೂಪದಲ್ಲಿ ಹೊರಬಂದು ಮರದ ಬೇರಾಗಿ ನಿಲ್ಲುವ ಮೂಲಕ ಹೆಮ್ಮರಾಗಿ ಬೆಳೆದು ಕಾವ್ಯ ಪ್ರಪಂಚ ಆಕೂತ ಇವು ಹೇಳಿದು. ಮುಖ್ಯ ನೆಂಟರಾಗಿ ಭಾಗವಹಿಸಿದ್ದ ಕೂಡಿಗಿ ಮೊರಾರ್ಜಿ ದೇಸಾಯಿ, ವಸತಿ ಶಾಲೆನ ಪ್ರಾಂಶುಪಾಲರಾದ ಕೆ ಪ್ರಕಾಶ್, ಆಧುನಿಕತೆನ ಪ್ರಭಾವದಿಂದಾಗಿ ಕಾವ್ಯ ಪ್ರಪಂಚ ಮೂಲ ಸಂವೇದನೆ ಕಳ್ಕಣಿಕಾಗದು, ಪರಿಸರನ ಪ್ರೀತಿಸುವ ಮತ್ತೆ ನಿಸರ್ಗದೊಟ್ಟಿಗೆನೆ ಬದುಕುವ ಮೂಲಕ ಸಾಹಿತ್ಯ ಕೃಷಿಗೆ ತಮ್ಮನ್ನ ತಾವು ಒಡ್ಡಿಕಣಕು, ಮೊಬೈಲ್ ಗೀಳು ಬುಟ್ಟು ಪುಸ್ತಕಗಳನ್ನ ಓದಕೂತ ವಿದ್ಯಾರ್ಥಿಗಳಿಗೆ ಇವು ಕರೆ ಕೊಟ್ಟು. ಈ ಸಂದರ್ಭ ಕನ್ನಡ ಸಾಹಿತ್ಯ ಪರಿಷತ್ ಕುಶಾಲನಗರ ತಾಲೂಕು ಅಧ್ಯಕ್ಷ ಕೆ ಎಸ್ ಮೂರ್ತಿ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದು. ಕೊಡಗು ಜಿಲ್ಲೆಯಲ್ಲಿ ಇಂದು ಯಾವುದೇ ಕೋವಿಡ್ 19 ಪ್ರಕರಣಗಳು ಕಂಡುಬರುತ್ತಿಲ್ಲ. ಜಿಲ್ಲೆಯ ಒಟ್ಟು ಕೋವಿಡ್ ಪ್ರಕರಣಗಳ ಸಂಖ್ಯೆ 47,674 ಆಗಿದ್ದು ಒಟ್ಟು 47,222 ಜನ ಹುಷಾರಾಗೋಳು. ಇಲ್ಲಿ ಮುಟ 451 ಮರಣ ಪ್ರಕರಣ ವರದಿಯಾಟು, 5 ಸಕ್ರಿಯ ಪ್ರಕರಣಗಳ ಒಟ್ಟು. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 2.8, ಪಾಸಿಟಿವಿಟಿ ದರ ಶೇಕಡ 0 ಒಟ್ಟುತ್ತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದರು. ಸಾರಿಗೆ ಇಲಾಖೆ ಪರಿಸರ ಮತ್ತು ಇ ಆಡಳಿತ ಇಲಾಖೆಯ ವತಿಯಿಂದ ಏರ್ಪಾಟಾಗಿದ್ದ ವಾಯುಮಾಲಿನ್ಯ ನಿಯಂತ್ರಣ ಜಾಗೃತಿ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಇಂದು ಚಾಲನೆ ಕೊಟ್ಟು ವಾಯುಮಾಲಿನ್ಯ ತಡೆಯೋಣ ಪರಿಸರ ಉಳಿಸೋಣ ತೇಳುವ ಘೋಷವಾಕ್ಯದೊಟ್ಟಿಗೆ ವಾಯುಮಾಲಿನ್ಯ ಜಾಗೃತಿ ಜಾಥಾಗೆ ಚಾಲನೆ ಸಿಕ್ತು. ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹೇಮಾವತಿ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದು. ಕಾಫಿಲಿ ಕಂಡುಬರುವ ಮುಖ್ಯ ಕೀಟಗಳಾದ ಕಾಫಿ ಬಿಳಿಕಂಡ ಕೊರಕ ಮತ್ತು ಕಾಫಿ ಕಾಯಿ ಕೊರಕ ಕೀಟಗಳಿಗೆ ಸಮಗ್ರ ಕೀಟ ನಿರ್ವಹಣೆ ಕ್ರಮಗಳಲ್ಲಿ ಕ್ಲೋರೋಫೈರಿಫಾಸ್ನ ಕೀಟ ನಿರ್ವಹಣೆ ಕ್ರಮ ಆಗಿ ಬಳಸಲಾಗಿದೆ. ಈಗಾಗಲೇ ಕ್ಲೋರೋಫೈರಿಫಾಸ್ ಕೀಟನಾಶಕನ ನಿಷೇಧಿಸಲ್ಪಟ್ಟಿರುವ ಕೀಟನಾಶಕಗಳ ಪಟ್ಟಿಯಲ್ಲಿ ಪ್ರಕಟಿಸಿದ್ದು ಇದು ಮನಸ್ಸನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡಿದೆ. ಭಾರತದ ರಫ್ತಾದ ಕಾಫಿಲಿ ಈ ಅಂಶ ಅನುಮತಿಸಲಾದ ಮಿತಿನ ಮೀರಿಟ್ಟು ತಿಳಿದು ಬಂದಿದ್ದು ಈ ಬೆಳವಣಿಗೆ ಶೇಕಡ 70% ರಫ್ತು ಅವಲಂಬಿಸಿರುವ ಭಾರತದ ಕಾಫಿ ಮಾರುಕಟ್ಟಿನ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನ ಉಂಟು ಮಾಡಿದೆ. ಆದ್ದರಿಂದ ಕಾಫಿ ಕೃಷಿಯಲ್ಲಿ ಯಾವುದೇ ಹಂತಲಿ ಕ್ಲೋರೋಫೈರಿಫಾಸ್ನ ಬಳಸಿಕಾಗದು. ಜಾಸ್ತಿ ಮಾಹಿತಿ ಬೇಕರೆ ಹತ್ತಿರದ ಯಾವುದೇ ಕಾಫಿ ಮಂಡಳಿ ಕಚೇರಿಯಿಂದ ಪಡ್ಕಣಕುತ್ತ ಮಂಡಳಿನ ಉಪನಿರ್ದೇಶಕರಾದ ಶಿವಕುಮಾರ ಸ್ವಾಮಿಯವರು ತಿಳಿಸಿದರು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಸಂಬಂಧಿಸಿದಂಗೆ ಜಾಸ್ತಿ ಜಾಗೃತಿ ಮೂಡಿಸಿಕೆ ಅಗತ್ಯ ಕ್ರಮ ತಗೊಳ್ಳಕೂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ನಿರ್ದೇಶನ ಕೊಟ್ಟಳು. ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಮಂಡಳಿ ನಡೆದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಯವು, ಎಫ್ಎಸ್ಎಸ್ಎನಡಿ ನೋಂದಣಿ ಪರವಾನಿಗೆ ಪಡೆಯುವ ಬಗ್ಗೆ ಚೇಂಬರ್ ಆಫ್ ಕಾಮರ್ಸ್ನೊಟ್ಟಿಗೆ ಕಾರ್ಯಾಗಾರ ಏರ್ಪಾಟು ಮಾಡಕೂತ ಸೂಚನೆ ಕೊಟ್ಟು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಂಕಿತಾಧಿಕಾರಿ ಡಾ ಅನಿಲ್ ದವನವು ಮಾತನಾಡಿ, 12 ಲಕ್ಷ ರೂಪಾಯಿನೊಳಗೆ ವ್ಯಾಪಾರ ವಹಿವಾಟು ಮಾಡುವವು ನೋಂದಣಿ ಮಾಡಕ್ಕೂ, 12 ಲಕ್ಷಕ್ಕಿಂತ ಹೆಚ್ಚಿನ ವ್ಯಾಪಾರ ಮಾಡುವವು ಪರವಾನಗಿ ಪಡ್ಕೊಳ್ಳೋಕೂತ ಹೇಳಿದು. ಈ ಸಂದರ್ಭದಲ್ಲಿ ಪ್ಲಾಂಟರ್ಸ್ ಅಸೋಸಿಯೇಷನ್ನ ವಿಶ್ವನಾಥ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶಬಾನಾ ಎಂ ಶೇಖ್, ಕಾಫಿ ಮಂಡಳಿನ ಉಪನಿರ್ದೇಶಕರಾದ ಶಿವಕುಮಾರ ಸ್ವಾಮಿ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದು. ರಾಷ್ಟೀಯ ಮತದಾರರ ಜಾಗೃತಿ ಸ್ಪರ್ಧೆಗೆ ಆನ್ಲೈನ್ ಮೂಲಕ ಭಾಗವಹಿಸಿಕೆ ಇದೇ 31ಕ್ಕೆ ಮುಟ್ಟ ಭಾರತ ಚುನಾವಣಾ ಆಯೋಗ ಕಾಲಾವಕಾಶ ಕೊಟ್ಟುಟ್ಟುತ್ತ ಸ್ವೀಪ್ ಸಮಿತಿ ಅಧ್ಯಕ್ಷರ ಹಂಗೆ ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾವು ತಿಳಿಸಿದರು. ಭಾರತ ಚುನಾವಣಾ ಆಯೋಗದ ಮತದಾರರ ಜಾಗೃತಿ ಸ್ಪರ್ಧೆ ನನ್ನ ಮತ ನನ್ನ ಭವಿಷ್ಯ ಒಂದು ಮತದ ಶಕ್ತಿ ಸುರುವಾಟು ಸ್ಪರ್ಧೆ 5 ವಿಭಾಗಗಳನ್ನು ಹೊಂದಿದ್ದು ಮಾರ್ಚ್ 31ಕ್ಕೆ ಮುಟ್ಟ ನಮೂದು ಸ್ವೀಕರಿಸಲಾದೆ. ಮೊದಲ ರಾಷ್ಟೀಯ ಮತದಾರರ ಜಾಗೃತಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಗದು ಇನಾಮು ಪಡ್ಕಣಕ್ ಕುಸಿರವು http://ECISweep.nic.in ಬಾರ್ ಕಾಂಟೆಸ್ಟ್ ಅಲ್ಲಿ ಭಾಗವಹಿಸಕ್. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತೆ ಬೇಗೂರು ಪೂಳೆಮಾಡು ಈಶ್ವರ ದೇವಸ್ಥಾನ ಅಭಿವೃದ್ಧಿ ಸಮಿತಿನ ವತಿಯಿಂದ ಇದೇ 26ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಬೇಗೂರು ಗ್ರಾಮದಲ್ಲಿ ಮಂದು ತರ್ಪ ಕಾರ್ಯಕ್ರಮ ನಡೆದಿದೆ ಅಂತ ಅಕಾಡೆಮಿನ ಅಧ್ಯಕ್ಷರಾದ ಡಾ ಅಮ್ಮಾಟಂಡ ಪಾರ್ವತಿ ಅಪ್ಪಯ್ಯನವು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಅಲ್ಲ ಇಕ್ಕ ಮಂಗಲತ್ರ ಸೀಸನ್ ನಿಂಗ ಮಂಗಲಕ್ಕೆ ಕುಪ್ಪಿ ಇಡೋದೇನೋ ಸರಿ, ಅದಂಗ ಸರಿ ಆಪನಕ್ಕೆ ಕೊಲ್ಲಾಪುರಿ ಸ್ಲಿಪ್ಪರ್ಸ್ ಎಡ್ತೋಕೆನ್ನ. ನೀನು ನೇರೆ ವಿರಾಜಪೇಟೆ ಸುಣ್ಣದ ಬೀದಿಲುಳ್ಳ ಶೋಭಿಕಾ ಫುಟ್ವೇರ್ ತುಂಬಾ ಚಾಯುಳ್ಳ ಜೆಂಟ್ಸ್ ಪಿನ್ನ ಪೊನ್ನಾಳ್ರ ಪೊಡಿಯಕ್ ಮ್ಯಾಚಿಂಗ್ ಆಪರದ ಕೊಲ್ಲಾಪುರಿ ಸ್ಲಿಪ್ಪರ್ಸ್ ಕುಟ್ವ ಹಿಂದೆ ಪುಜರ್ತವನ. ಶೋಭಿಕಾ ಫುಟ್ವೇರ್, ನಿಯರ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಸುಣ್ಣದ ಬೀದಿ, ವಿರಾಜಪೇಟೆ. ಹೈಸೂಡ್ಲೂರು ಶ್ರೀ ಮಹಾದೇವರ ದೇವಸ್ಥಾನದ ವಾರ್ಷಿಕ ಮಹೋತ್ಸವ ಇದೇ 24 ಮತ್ತು 25ರಂದು ನಡೆಯಲಿದ್ದು 24ರಂದು ಗುರುವಾರ ನೆರಪು, 25ರಂದು ಶುಕ್ರವಾರ ದೇವರ ಅವಭೃತ ಸ್ನಾನ ನಡೆಯಲಿದೆ. ದೇವಸ್ಥಾನದಲ್ಲಿ ಉತ್ಸವದ ಪ್ರಯುಕ್ತ ವಿವಿಧ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಕಡಂಗ ಮುರೂರು ಗ್ರಾಮತ್ರ ಶ್ರೀ ಭಗವತಿ ಈಶ್ವರ ಅಯ್ಯಪ್ಪ ಪಿಂಜ ಪರಿವಾರ ದೇವಡ ಕಾಲ್ತ್ರ ನಮ್ಮ ಇದೇ 23ಲಿಂಜಿ 28ಂಗೆ ತ್ರೆ ನಡಪ 23ಂಗ್ ನಾಳೆ 14 ಪಲಕ 9 ಗಂಟೆಗೆ ಪುಣ್ಯಾಹ ಗಣಹೋಮ ಮಹಾಪೂಜೆ 26 ಗಂಟೆ ಇಂಜ ಭಂಡಾರ ಅರ್ಥಪ್ಪೋ 7.5 ಗಂಟೆಗೆ ಕೊಡಿಮರ ನಿಪ್ಚಿಡೋ ದೇವಡ ಬಲಿ ಮಹಾಪೂಜೆ ನಡಪ. ಭಕ್ತಾದಿ ಎಲ್ಲ ಬಂತು ಕೂಡಿ ಆಡೋಣ. ಅಧ್ಯಕ್ಷ ಆಡಳಿತ ಮಂಡಳಿಕಾರ ಪಿಂಜ ಗ್ರಾಮಸ್ಥಂಗ ಕಟ್ಟಣಿತ್. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಕಗ್ಗೊಡ್ಲುವಿನ ಮಂದ್ರೀರ ನಾಣಯ್ಯ ಅವರ ಕೆರೆಯಲ್ಲಿ ರೋಹು, ಕಾಟ್ಲಾ, ಕಾಮನ್ ಕಾರ್ಫ್, ಗ್ರಾಸ್ ಕಾರ್ಫ್, ಗಿಫ್ಟ್ ತಿಲಾಫಿಯಾ ಜಾತಿಯ ಜೀವದ ಮೀನುಗಳನ್ನು ಪ್ರತಿ ಸೋಮವಾರ, ಬುಧವಾರ, ಶುಕ್ರವಾರ ಬೆಳಿಗ್ಗೆ 8ರಿಂದ ಸಂಜೆ 5 ಗಂಟೆಯವರೆಗೆ ಸ್ಥಳದಲ್ಲಿಯೇ ಮಾರಾಟ ಮಾಡಲಾಗುವುದು. ಆಸಕ್ತರು ಖರೀದಿಸುವಂತೆ ಕೇಳಿಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಮೊಬೈಲ್ 9448178174. ಮದುವೆ ಚಿನ್ನಾಭರಣ ಖರೀದಿ ಮಾಡುವ ಮೊದಲು ನಮ್ಮ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ. ಸೌದಿ ಆಭರಣಗಳ ಜೊತೆಗೆ ಅತಿ ನೂತನ ಕಲೆಕ್ಷನ್ಸ್ ನೋಡಿ. ಯಾರು ನೀಡದಂತಹ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೇರವಾಗಿ ತಿಳಿಯಿರಿ. ವಿಶ್ವಾಸದಲ್ಲಿ ಎಂದಿಗೂ ಮುಂಚೂಣಿ. ತಾಳುಕೊಂಡ ತಿಲ್ ಜುವೆಲ್ಲರ್ಸ್, ಇರಿಟಿ. ಇದೀಗ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಕುಳಿತು ಪರಿಹಾರ ಕಂಡುಕೊಳ್ಳುವ ಅದ್ಭುತ ಅವಕಾಶ. ಕೇವಲ ಒಂದು ಫೋನ್ ಕಾಲ್ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅನುಭವಿ ತಜ್ಞರೊಂದಿಗೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಿ. ಅದು ಕೂಡ ಉಚಿತವಾಗಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೈಸೂರಿನ ಗೋಪಾಲಗೌಡ ಹಾಸ್ಪಿಟಲ್, ನ್ಯೂರೋಜೋನ್ ಥಾರ್ ಪ್ರಾಜೆಕ್ಟ್ನ 08214001606 ಈ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಫೋನ್ ನಂಬರ್ ಮತ್ತೊಮ್ಮೆ 08214001606. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹುಂಡೈ ಅಲ್ಕಜರ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರು ವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ, ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ರೂಫ್, ಬೋಸ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹುಂಡೈ ಬ್ಲೂ ಲಿಂಕ್. ಹಿಂದೆ ನಿಮ್ಮ ಹತ್ತಿರದ ಅದ್ವೈತ್ ಹುಂಡೈ ಶೋರೂಮ್ ಗೆ ಭೇಟಿ ನೀಡಿ. ಇದುವರೆಗೆ ಜಾಹೀರಾತು ಕೇಳಿದಿರಿ. ಈಗ ನಿಧಾನ ವಾರ್ತೆ. ಪಾಲಿಬೆಟ್ಟ ನಿವಾಸಿ ಕೆಪಿ ಕ್ಸಿಯಾವಿಯರ್ ಅವರು 82 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಮೃತರ ಅಂತ್ಯಕ್ರಿಯೆ ವಿಧಿವಿಧಾನಗಳು ನಾಳೆ ಬೆಳಿಗ್ಗೆ 10 ಗಂಟೆಗೆ ಪಾಲಿಬೆಟ್ಟ ಚರ್ಚ್ನಲ್ಲಿ ನಡೆಯಲಿದೆ. ನಿಧನ ವಾರ್ತೆ ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಅಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004 9. ಸುದ್ದಿ ಸಮಾಚಾರ ಓದಿಯಂಡುಳ್ಳೋ ಕಣ್ಣ ಚಂಡ ಜಾಗೃತಿ ಭೀಮಯ್ಯ. ಉಣತಿ ನೀರ ಸುರಕ್ಷತೆ ಪಿಂಜ ಗುಣಮಟ್ಟ ಕಾಯ್ದೆಕ್ಕೆ ಸಂಬಂಧಪಟ್ಟನಕ್ಕೆ ಅರ ಜಾಗೃತಿ ಮೂಡಿಚಿಡುವಕ್ಕೆ ಬೋಂಡ್ಯಾನ ಕ್ರಮ ಅಡ್ತವನಕ್ಕೆ ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ನಿರ್ದೇಶನ ಮಾಡಿಚಿ. ನಗರತ್ರ ಜಿಲ್ಲಾಧಿಕಾರಿ ಕಚೇರಿ ಸಭಾಬಡೆಯಲ್ಲಿ ನಡೆದ ಸಭೆಯಲ್ಲಿ ತಕ್ಪರಂದ ಅವು ಉಣತಿ ನೀರ ಮೀದ ಸುರಕ್ಷತೆ ಪಿಂಜ ಗುಣಮಟ್ಟ ಕಾಯ್ದೆನ